भी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो, इसको अपना मंत्र बना लो, मिट्टी की सेहत को जानो। बात बहुत है काम की, कम लागत अधिक वरदान की, किसान भाइयों गांठ बांध लो। आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। रैत बांधवरे, ಹಾಗಾದರೆ ಬನ್ನಿ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಿತವಾದ ನೀರಿನ ಬಳಕೆ ಹೇಗೆ, ಈ ಕುರಿತು ಶ್ರೀ ಮಾರುತಿ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಗಂಗಾವತಿ ತಾಲೂಕು ಹುಲಿಹೈದರ್ ಗ್ರಾಮದ ಸಹಜ ಕೃಷಿಕ ಮಾರುತಿ ನಾಯಕ್ ಅವರಿದ್ದಾರೆ. ಅವರು ಈ ಬೇಸಿಗೆ ದಿನಗಳಲ್ಲಿ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗೋದ್ರಿಂದ ಈ ಸಂದರ್ಭದಲ್ಲಿ ಮಿತವಾದ ನೀರಿನ ಬಳಕೆ ಮಾಡಿಕೊಂಡು ಯಾವ ರೀತಿ ನಮ್ಮ ಬೆಳೆಗಳನ್ನು ರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮ ಕೆಲವು ವಾಸ್ತವಿಕ ವಿಚಾರಗಳನ್ನು ಕೂಡ ಹಂಚಿಕೊಳ್ಳಿದ್ದಾರೆ. ಜೊತೆಗೆ ಅವರ ವಿವಿಧ ಕೃಷಿ ಚಟುವಟಿಕೆಗಳ ಬಗ್ಗೆ ತಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ಳಿದ್ದಾರೆ. ಮಾರುತಿ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಬ್ಯಾಸಗಿ ಶುರು ಆಗದ, ನಿಮ್ಮ ಹತ್ರ ಸಾಕಷ್ಟು ಬೋರ್ವೆಲ್ ಅದಾವ, ಎಲ್ಲ ಬೋರ್ವೆಲ್ ಒಳಗೆ ನೀರು ಅದಾವೋ ಹೆಂಗೆ ಸರ್? ಅದಾವ್ರಿ ಸರ್. ಇದ್ರೂ ಈ ಬೇಸಿಗೆ ಕಾಲದಲ್ಲಿ ಮತ್ತು ನೀರು ಕಡಿಮೆ ಆಗ್ತದಲ್ರಿ, ಕಡಿಮೆ ಆದ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾವು ಬೋರಿನ ಸುತ್ತ ರೀ ಯಾವುದೋ ಒಂದು ಬೆಳೆ ನಾವು ಹಾಕ್ತೀರಿ, ಸುಮಾರು ನೆಲ್ಲು ಹಾಕ್ಬೋದು, ಮೆಂತೆ ಹಾಕ್ಬೋದು, ದರವೊಂದು ಏನಪ್ಪ ಅದಕ್ಕೆ ನೀರು ಬೋರಿನ ಸುತ್ತ ನೀರು ಇತ್ತಪ್ಪ ಅಂದ್ರೆ ನಮ್ಗೆ ಯಾವುದೇ ನೀರು ಕಡಿಮೆ ಆಗಲ್ರಿ. ಬೋರ್ ಬಿಟ್ಟು ಬೇರೆ ಕಡೆ ನಾವು ಪೈಪ್ಲೈನ್ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲೇ ಅದಕ್ಕೆ ಅಷ್ಟು ಹಾಡಿಸಿ ಅಂತ ಕುಂತಪ್ಪ ಅದ್ರ ನೀರು ಇಲ್ಲಿ ನಮ್ಗೆ ನೀರು ಕಡಿಮೆ ಆಗೋದು ಸಹಜ ಆಗಿಬಿಡ್ತೈತೆ ರೀ. ಆದ್ದರಿಂದ ಪ್ರತಿಯೊಬ್ಬ ರೈತರು ರೀ ಬೋರ್ ಏನು ಇರ್ತದಲ್ಲ, ಬೋರ್ನ ಸುತ್ತಿರೋದು ಯಾವತ್ತಿನ ನಾವು ಒಂದು ಏನಾದರೂ ನಾವು ಒಂದು ಬೆಳೆ ಹಾಕಿರ್ಬೇಕು, ಅಂದ್ರೆ ತಂಪಾಡ್ತಿರ್ಬೇಕು, ತಂಪಾಡ್ತಿರ್ಬೇಕು. ಮಿಕ್ಕಿದಕ್ಕೆ ಒಂದು ನಳ ಅಂತ ಇರ್ತದ್ರ ಅಲ್ಲಿ, ನಳನಾದ್ರನ್ನ ಮಾಡಿ ನಾವು ಅದಕ್ಕೆ ನಾವು ತಂಪಿಡಿಸ್ಬೋದು ಬೋರಿಗೆ ರೀ. ತಂಪಿಡಿಸಿದ್ರೆ ನಮ್ಗೆ ಯಾವತ್ತಿ ನೀರು ಕಡಿಮೆ ಆಗೋದಲ್ರಿ. ನಾವು ಬೇರೆ ಕಡೆ ನೀರು ತೊಗೊಂಡು ಹೋಗಿ ನೀರು ಬಿಟ್ಕೊಂತ ಅವು ಕಲ್ಲು ಬಂಡಿದ್ರೆ ಸಹ ಕಲ್ಲು ಬಂಡಿಯಾಗ ಹಾಕ್ಸಿರ್ತಾರೆ ಒಬ್ಬೊಬ್ಬರು. ಕಲ್ಲು ಬಂಡಿದ್ದು ನಾವು ಸುತ್ತಿರೋದು ಒಂದು ನೆಲ್ಲು ಮಡಿ ಹಾಕಾರೆ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಿ ನಾವು ಮಾಡ್ಬೋದು. ಮಾಡಿದ ಭೂಮಿ ನಾವು ಬೋರುಗಳು ಸುತ್ತಿರೋದು ತಂಪು ಮಾಡೋದ್ರಿಂದ ನೀರು ಮಳೆಗಾಲ ಹೋದರೂ ನಮಗೆ ಕಡಿಮೆ ಆಗೋಲ್ಲ ಸರ್. ನಾವು ತಂಪು ಮಾಡ್ಲಿಕ್ಕಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಆಟೋಮೆಟಿಕ್ ಆಗಿ ಕಡಿಮೆ ಆಗಿಬಿಡ್ತಾವ್ರಿ, ಒಬ್ಬೊಬ್ಬರು ಬೋರು ಹೋಗೇ ಬಿಡ್ತಾವೆ, ಮತ್ತು ಮಳೆ ಬರುತ್ತಾನೆ ನಾವು ನೀರು ಕಾಣೋದು ದುಸ್ತರ ಆಗಿಬಿಡ್ತೈತೆ ರೀ. ಮಾರುತಿ, ಈಗ ನೀರಿನ ಆಶ್ರಯ ಇರ್ತದೆ, ಭಾಳಷ್ಟು ಸೌಲಭ್ಯ, ನೀರಿನ ಸೌಲಭ್ಯ ಇರ್ತದೆ ಅಂತ ಹೇಳ್ಕೊಂಡು ನಾವು ಭಾಳಷ್ಟು ನೀರು ಹರಿಸಿ ಬೆಳೆಗಳನ್ನು ತೆಗೆಯೋದು ಸರಳ ಅಥವಾ ಸಹಜ ಅಂತಿರೋ? ಇಲ್ಲ, ಸಹಜ ಆಗದಲ್ಲ ಸರ್. ಹೆಂಗಂದ್ರೆ ನೀರು ಅತಿಯಾಗಿ ನಾವು ಬಳಸೋದ್ರಿಂದ ಭೂಮಿಗೆ ಪೋಷಕಾಂಶಗಳೆಲ್ಲ ಹೋಗ್ಬಿಡ್ತಾವ್ರಿ. ಮಿತವಾಗಿ ಬೆಳೆಸ್ಬೇಕು. ನಾವು ಯಾವುದನ್ನು ಬೆಳೆ ಹಾಕ್ಲಿ ಒಂದು ಸಾಲು ಬಿಟ್ಟು ಒಂದು ಸಾಲು ನೀರು ಬಿಡ್ಬೇಕ್ರಿ, ಮತ್ತು ನೆಕ್ಸ್ಟ್ ಟೈಮ್ ನಡುವಿನ ಸಾಲು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಭೂಮಿ ಒಂದು ಪೋಷಕಾಂಶಗಳನ್ನು ಉಳಿತಾವ್ರಿ ಸರ್, ಒಂದು ಫಲವತ್ತತೆನೇ ಉಳಿತೈತೆ. ನಾವು ಆ ರೀತಿ ನಾವು ಬೆಳೆಸ್ಬೋದು ರೀ. ಇದ್ರ ಜೊತೆಗೆ ನೀರನ್ನು ಕೂಡ ನಾವು ಉಳಿಸ್ಬೋದು. ನೀರು ಅನ್ನೋದು ಒಂದು ನೈಸರ್ಗಿಕ ಸಂಪತ್ತು. ನೀರು ಕಣ್ಣಿಗೆ ಕಾಣ್ತದ, ನೀರು ಯಾವಾಗ್ಲೂ ಇರ್ತದ ಅಂತ ಭಾವಿಸ್ಕೊಂಡು ನಾವು ನೀರು ಹರಿಸ್ಕೋತ ಹೋದ್ರೆ ಅಂತರ್ಜಲ ಕಡಿಮೆ ಹಾಕೋತ ಕಡಿಮೆ ಆಗ್ಕಂತ ಹೋಗ್ಬಿಡ್ತೈತ್ರಿ. ಆ ರೀತಿ ನಾವು ಪಂಪ್ಸೆಟ್ಟಿನ ಸುತ್ತ ಅದ ಬೋರಿನ ಸುತ್ತರ ಮಾಡೋದ್ರಿಂದ ನಮ್ಗೆ ಕಡಿಮೆ ಆಗಕ್ಕೆ ಚಾನ್ಸ್ ಇಲ್ಲ. ಒಬ್ಬೊಬ್ಬರು ನೋಡಿ, ಎಷ್ಟೋ ಮಂದಿ ರೈತರು ನೋಡಿ, ನಾನು ಬೇಸಿಕ್ ಕಾಲದಲ್ಲಿ ಎಲ್ಲ ಬಿತ್ತಿರ್ತಾರೆ, ಎಲ್ಲ ಮಾಡಿದ್ರೆ ಬಂದ್ಬಿಡ್ತಾರೆ, ಬೆಳೆ ಬಂದ ಮನೆ ಸೇರ್ಕೊಂಡ್ಬಿಡ್ತಾರೆ. ಎರಡು ತಿಂಗಳತನ ಯಾವುದೇ ಕಾರಣದಿಂದಾಗಿ ನಾವು ಬೆಳೆ ಹಾಕೋದು ಬಿಡ, ಪಂಪ್ಸೆಟ್ನ ನೀರು ಇರ್ತವೆ ಅಂತ ತಿಳ್ಕೊಂಡು ಹೋಗ್ಬಿಡ್ತಾರಲ್ರಿ. ಆವಾಗ ನೀರು ಯಾಕದ್ದು ಕಡಿಮೆ ಹಾಕ್ಯ ಅಂತ ಹೋಗ್ತಾರೆ, ಭೂಮಿ ಕಾವಿಗಿರಿ ಸೂರ್ಯನ ಕಿರಣಕ್ಕೆ ಕಡಿಮೆ ಹಾಕಿ ಅಂತ ಹೋಗ್ತೈತೆ. ನಾವು ಪ್ರತಿ ಯಾವತ್ತಿ ಸುತ್ತ ನಾವು ಯಾವುದೋ ಒಂದು ಬೆಳೆ ನಾವು ಹಾಕ್ಬೋದು. ನಾವು ಬೆಳೆ ನಾವು ಹಾಕೋದಾಗಲಿಕ್ಕಂದ್ರೆ ಹಂಗೆ ದನ ಕರಕರ ಸ್ವಲ್ಪ ನೀರು ಬಿಡ್ಬೇಕಂತೇಳಿ ಬಿಟ್ರು ನಾವು ಭೂಮಿ ತಂಪಿಡಿತೈತ್ರಿ. ನಾನು ಮೂರು ಪಂಪ್ಸೆಟ್ಗಳು ಅದಾವೆ ರೀ, ನಾಲ್ಕು ಇದ್ದರೂ ಒಂದು ಬಾಯಾಗ ಅದು ಹೋಗ್ಬಿಡ್ತಿರೋ, ಅದು ಮೂರಂತರ ಕಂಟಿನ್ಯೂ ನಡೀತಾವ್ರಿ. ನೆಲ್ಲ ಹಾಕಿನ್ರಿ ನಾನು ಗದ್ದೆಗ ಎರಡು ಪಂಪ್ಸೆಟ್ ಅದ ರೀ, ಬೇರೆ ಕಡೆ ಒಂದು ಐತ್ರಿ, ಗದ್ದೆ ಬಿಟ್ಟು ಹತ್ತಿ ಟೊಮೆಟೊ ಹಾಕಿನ ಅಲ್ಲಿ ಒಂದು ಐತಲ್ರಿ. ಅದಕ್ಕೆ ಸುತ್ತ ನಾವು ಯಾವತ್ತು ತಂಪಿಡಿಸಿನ್ರಿ, ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲರಿ, ಕಡಿಮೆ ಆಗೋದಲ್ರಿ. ಅಂದರೆ ನಾವು ಯಾವುದೇ ಕಾರಣ ನೆಲ್ಲು ಗಿಡಗಳಾಗಲಿ ಬೇವಿನ ಗಿಡ ಆಗಲಿ ನಮ್ಮ ಸುತ್ತಾರ್ದು ಇರ್ಬಾರ್ದ್ರೆ ಆ ಒಂದು ಬೋರಿನ ಇದ್ರಲ್ರಿ. ಇದ್ರ ಏನು ಮಾಡ್ತಾವೆ ಅಂದರೆ ಬೇರೆಗಳು ನೀರು ಹುಡುಕಂತ ಪೋಷಕಾಂಶಗಳು ಹುಡುಕಂತ ಬಂದು ಕೇಶಿಂಗ್ ಪೈಪ್ನ ಸೈಡ್ ಎಲ್ಲರೂ ಹಿಂಗೆ ಒಕ್ಕೊಂಡು ಅದ್ರಾಗ ಮೋಟ್ರ್ ಏನಾರು ಆದರೆ ಹೊರಕ್ಕೆ ಬರೋಕ್ಕೆ ಚಾನ್ಸಸ್ ಇರಲ್ರಿ. ಆ ಬೋರನ್ನು ಬರಬೋದಾಗ್ತೈತೆ, ಬೇರೆ ಬೆಳೆ ಬೇರು ಅಂತ ಬಿಡಲಾರ್ದಂಥ ಬೆಳೆನ ನಾವು ಹಾಕ್ಬೇಕ್ರಿ ಅಲ್ಲಿ. ಅಂದ್ರೆ ಈ ನೀಲಗಿರಿ ಮರ ಬೆಳೆಸಬಾರ್ದು ಅಂತೀರಿ ನೀವು? ಬದುವಿನ ಬದುವಿನ ಬೆಳೆಸ್ಬೋದ್ರಿ, ಆ ಒಂದು ಬೋರಿನ ಸುತ್ತ ಬೆಳೆಸಬಾರ್ದು ಸರ್. ಸಾಗೋನಿ ಮರ ಇಂತಿಂತ ಬೆಳೆಸಬಾರ್ದ್ರಿ, ಯಾಕಂದ್ರೆ ಅವು ಬೇರು ಹೋಗ್ಬಿಡ್ತಾವ್ರಿ. ಬೇವಿನ ಗಿಡ ಇರ್ತಾವ್ರಿ, ಬೇವಿನ ಗಿಡ ಅಂತಂದ್ರೆ ಸೀದಾ ಇರ್ತಾವ ನೋಡ್ರಿ, ಅಂತ ಮಾತ್ರ ಬಿಡ್ಬೇಕು. ಯಾವ ಸೊಟ್ಟ ಪಟ್ಟ ಬಿಟ್ಟು ಅಪ್ಪ ಅಂದ್ರೆ ಅದು ನಮಗೆ ಕಟ್ಟಿಗೆನಾಗಲ್ಲ, ಏನಾಗೋದಿಲ್ಲ. ನಮ್ಮ ಭೂಮಿ ಅದು ಬೇರು ಹೊಕ್ಕೊಂಡು ಕೆಟ್ಟೋದು ಸ್ವಲ್ಪ ದೂರದಲ್ಲಿ ನೆರಳು ಬೇಕು ಬಿಡು, ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ನಾವು ಇರೋದು ಚಲೋ. ಅಂದ್ರೆ ನಮ್ಮ ಬೋರ್ವೆಲ್ ಎಲ್ಲಿ ಇರ್ತದೆ ಅದ್ರ ಸುತ್ತಮುತ್ತಲು ಈ ತರ ಆಳವಾದ ಬೇರುಗಳನ್ನು ಬಿಡುವಂತ ಮರಗಳನ್ನು ನಾವು ಬೆಳೆಸ್ಲಿಕ್ಕೆ ಹೋಗ್ಬಾರ್ದು, ಮಾಡ್ಬಾರ್ದು ಸರ್. ಆ ರೀತಿ ನಾವು ಮಾಡ್ಕೊಂತ ಹೋಗ್ಬೇಕ್ರಿ. ಆಮ್ಯಾಕ ಈ ಒಂದು ಗಿಡಗಳು ಇರ್ತವೆ ನೋಡ್ರಿ, ಬೇರೆ ಬೇರೆ ಬೇರೆ ತಳಿ ಇರ್ತವೆ ನೋಡ್ರಿ, ಅಂಥವು ಹಾಕ್ಬೋದು. ಹೂವಿನ ಗಿಡ ಹಾಕ್ಬೋದು. ಅವ ಸುತ್ತ ಒಟ್ಟೆ ಆದಷ್ಟು ಪ್ರಯತ್ನ ಮಾಡಿ ನಾವು ನೀರು ಹಾಕಿದ್ರೆ ನಮ್ಮ ಬೋರ್ ಯಾವತ್ತಿಗೆ ಹೋಗಲ್ಲ. ಬಾಳೆಗಿಡ ಹಾಕ್ಬೋದ್ರಿ, ಒಂದು ಎರಡು ಸಸಿ ಹಚ್ಚಿಬಿಟ್ಟು ಸಾಕು, ಅಲ್ಲೇ ಸುತ್ತ ಬೆಸ್ಟ್ ತಂಪು ಇಟ್ಕೊಂಡ್ಬಿಟ್ಟಿರ್ತೈತೆ. ಇವಾಗ ನಿಮ್ದು ಎಷ್ಟು ಎಕರೆ? 12 ಎಕರೆ ಸರ್. 12 ಎಕರೆ ಪೂರ್ತಿ ನೀರಾವರಿ? 6 ಎಕರೆ ಗದ್ದಿರಿ, 6 ಎಕರೆ ಹತ್ತಿ ಮೆಣಸಿನ ಗಿಡ ಅಂತ ಹಾಕಿನ್ರಿ. ಈಗ ಟೊಮ್ಯಾಟೊ ಹಾಕಿನ್ರಿ 2 ಎಕರೆನೆ, ಶೇಂಗಾ ಹಾಕಿದ್ರೆ ಬಂತು ಸರ್. ಈಗ ಟೊಮ್ಯಾಟೊ ಅಷ್ಟೇ ಉಳ್ಕೊಂಡತ್ತ, ಇಲ್ಲ ಗದ್ದಿನ ಬಂದಿಲ್ಲರ, ಇಲ್ಲೇ ತೆನಿ ಬಿಚ್ಚಿ ಟೆಂಗ್ ಇನ್ನೊಂದು 15 ದಿವಸ ಬರ್ತೈತೆ ಸರ್. ಟೊಮೆಟೊ ಹಾಕಿ ಎಷ್ಟು ದಿನಗಳಾದವು? ಹಾಂ, ಟೊಮೆಟೊ ಹಾಕಿ 2 ತಿಂಗಳಾಯ್ತು ರೀ. ಇಲ್ಲಿಗೆ ಹಚ್ಚಿರಿ, ಅತ್ತ ಒಂದು ಮುಂಚೆಕ್ಕೆ 1 ತಿಂಗಳು ಸಸಿ ದೂರವು, ಆ ಸ್ವಂತ ಸಸಿ ಮಾಡಿ ಹಾಕ್ತೀನಿ ರೀ. ಚಲೋ ತಳಿ ತರೋದ್ರಿಂದ ಏನಾಗುತ್ತಂದ್ರೆ ಬಿಸಿಲಿಗೊಂದು ಏನಾಗಲ್ಲ. ಸಾವಯವ ಗೊಬ್ಬರದಿಂದ ಬೆಳೆಸಿನಿ ನಾನು, ಅಂತ ಕುರೇಡಿ ತೆಪ್ಸಿದ್ದೀನಿ ರೀ ಹೊಲಕ್ಕೆ. ತಿಪ್ಪೆ ಗೊಬ್ಬರ 1 ಎಕರೆಗೆ 4 ಟ್ರ್ಯಾಕ್ಟರ್ ಹಂಗೆ ಏರಿಸಿ, ಅದು ಏನು ಮಾಡ್ಬೋದು, ನಾವು ತಿಪ್ಪೆ ಗೊಬ್ಬರ ಆಗಲಿ ಕುರೇಟಿ ಆಗಲಿ ನಾವು ತಪ್ಪಿಸ್ತೇವೆ ಸರ್. ತಪ್ಪಿಸಿದಾಗ ನಾವು ಅದಕ್ಕೆ ನೀರು ಬಿಟ್ಬಿಡ್ಬೇಕ್ರಿ. ನೀರು ಸುಮಾರು 1-2-3 ಸಲ ನಾವು ನೀರು ಬಿಟ್ಟಪ್ಪಂದ್ರೆ ಅದು ಚೆನ್ನಾಗಿ ಕಳೆತ್ರಿ ಗೊಬ್ಬರ, ಅದು ಫಲವತ್ತತೆ ಅದು ತನ್ನ ಇದಕ್ಕೆ ಸ್ಥಿತಿ ಚಲೋ ಆಗ್ತದೆ. ಇಲ್ಲದ್ರ ಅಂದ್ರೆ ನಾವು ಆ ಒಂದು ತಿಪ್ಪೆ ಗೊಬ್ಬರ ಇಂಥವೆಲ್ಲ ಹಾಕಿ ಎಕ್ಕದಮ್ಮ ಹಂಗೆ ಬೋಧ ಮಾಡೋದಪ್ಪ ಅಂದ್ರೆ ಸಸಿಗಳು ಸಾಯ್ತಾರೆ ಸರ್. ಅದು ಕಾವು ಜಾಸ್ತಿ ಇರ್ತೈತ್ರಿ. ನೀರಿನ ಪ್ರಮಾಣ ಒಂದು 2-3 ಸಲ ಬಿಟ್ಟರೆ ತನ್ನ ತನು ತಗೊಂಡು ತನ್ನ ಇನ್ನು ಕಾವು ನೀರು ಬಿಟ್ಟರೂ ಕಾವು ಇರ್ತೈತೆ. ಅದು ಸ್ವಲ್ಪ ಕೊಳಕ್ಕೆ ಚಾಲು ಆಗ್ತೈತಲ್ರ ಆ ಟೈಮ್ನಾಗ ಏನಾಗೋದಿಲ್ಲ. ಆ ರೀತಿ ಪ್ರತಿಯೊಬ್ಬರು ರೈತರು ಅದನ್ನು ಆ ರೀತಿ ಮಾಡ್ಬೇಕ್ರಿ. ನಾವು ಕುರೇಟಿ ಗೊಬ್ಬರ ಹಾಕಿನಿ ಅಂತೇಳಿ ಹಿಂದಲೇ ನಾವು ಹಚ್ಚಿದ್ಬಿಟ್ರೆ ಹಂಗಲಾಗ್ಬಿಡ್ತೀವಿ ಬೆಳೆ. ಮತ್ತು ಅದು ಸುಮಾರು 1 ಶೇಕಡ 10,000 ಟೊಮೆಟೊ ಸಸಿ ಬೇಕ್ರಿ. ಅದರಲ್ಲಿ 8-10,000 ನಾವು ಹಂಗೆ ಹಚ್ಚಿದ್ವಪ್ಪ ಅಂದ್ರೆ ಸುಮಾರು 2-3 ಸಾವಿರ ಉಳ್ಕೊಂಡ್ಬಿಡ್ತಾರೆ ಸಸಿ ರೀ. ಅಷ್ಟಕ್ಕೆ ನೀರು ಬಿಡ್ಬೇಕಾಗ್ತೈತಿ. ಹೌದು, ಯಾಕಂದ್ರೆ ಅದು ಹೋಗ್ಬಿಡ್ತಾರೆ ಸಸಿ. ಮತ್ತು ಬೇರೆ ಕಡೆ 1-8 ದಿವಸ ತಂದು ಹಚ್ಚಿದ್ರು ಆ ಒಂದು ಪವರ್ ಅದಕ್ಕೆ ಇರೋದಿಲ್ಲ. ನಾವು ಮುಂಚೆಕ್ಕೆ 1 ಕುರುಟ್ಟಿ ಅಂತ ತಬ್ಬಿ ತಿಪ್ಪೆ ಗೊಬ್ಬರ ಹಾಕಿದ ಮ್ಯಾಕ ಅದು ಬಿಡ್ಬೇಕ್ರಿ. ಅಷ್ಟು ಬಿಟ್ಟರೆ ತನು ಹುಟ್ಟಿತ್ತಪ್ಪ ಅಂದ್ರೆ ನಾವು ಹೆಂಗೆ ಎರಿಗೋಳ ಗೊಬ್ಬರ ಮಾಡೋ ಟೈಮ್ನಾಗ ಅದು ತನು ಬರತ್ತಾನ ಅದಕ್ಕೆ ಕಲಸದಲ್ಲಲ್ರಿ. ಆ ರೀತಿ ನಾವು ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ಏನಾಗುತ್ತೆ, ಚಲೋತ್ನ ಲಾಭ ಬರ್ತೈತ್ರಿ. ಗಿಡ ಸಸಿ ಸಂಖ್ಯೆನೂ ಹೋಗೋದಲ್ಲ, ಸಸಿ ಸಂಖ್ಯೆ ಇತ್ತಪ್ಪ ಅಂದ್ರೆ ಲಾಭ ಬರ್ತೈತ್ರಿ. ಇವಾಗ 2 ತಿಂಗಳಾಯ್ತು ನಿಮ್ಮ ಟೊಮೆಟೊ ಸಸಿಗಳನ್ನು ಹಾಕಿ, ಯಾವ ಸ್ಥಿತಿ ಒಳಗದಾವ? ಈಗ ಅಲ್ಲೇ ಕಾಯಿ ಸ್ಟಾರ್ಟ್ ಆಗೈತ್ರಿ. ಕಾಯಿ 30-50 ತನಕ ಕಾಯಿ ಐತ್ರಿ. ಅದು ಡ್ರಿಪ್ ಮಾಡೀನಿ ಸರ್. ಡ್ರಿಪ್ ಮಾಡಿದ್ರೆ ಈ ಬೇಸಿಗೆ 1-8 ದಿವಸದಿಂದ ಭಯಂಕರ ಬಿಸಿಲು ಐತಲ್ಲ, ನೀರನ್ನು ಬಿಡ್ತೀನಿ 4 ದಿವಸ ಕಮ್ಮಿ. ಡ್ರಿಪ್ಪು ಅತ್ತಿಗೆ ರಾತ್ರಿ ಆಗಲಿ ಹಂಗೆ ಸ್ವಲ್ಪ ನೀರು ಬಿಟ್ಕಂತ ಒಟ್ಟು ತನು ಆಗಿ ತನು ಏನೇನೋ ಅದಕ್ಕೆ ಭೂಮಿ ತಪ್ಪತ್ತಪ್ಪ ಅಂದ್ರೆ ಈ ಒಂದು ಟೊಮೆಟೊ ಬೆಳೆಗ್ರಿ ಯಾಕದು ಮಡ್ಗೋಯ್ತೈತ್ರಿ. ಅದು ಎಲ್ಲಿ ಮುದಿರಿ ಬಿಡ್ತೈತೆ. ಹೌದು, ಹ್ಞೂ ರೀ. ಮುದುರಿತಪ್ಪ ಅಂದ್ರೆ ನಾವು ಏನು ನೀರು ಬಿಟ್ರೆ ಏನು ಮಾಡ್ರಿ ಮತ್ತೆ ಆಗಲ್ಲ. ಕಾಯಿ ಮತ್ತು ಹೂವು ಮಗ್ಗಿ ಎಲ್ಲ ಉದುರಿ ಬಿಡ್ತಾವೆ. ಮತ್ತು ಕಾಯಿನೂ ಮತ್ತದು ನೀರು ತಂಪು ನಮಗೆ ಗಿಡಕ್ಕೆ ಇರ್ಲಿಕ್ಕಂದ್ರೆ ಆ ಕಾಯಿ ಇರ್ತದಲ್ರಿ ಅರ್ಧ ಭಾಗ ಬಿಸಿಲಿನ ಕಿರಣಕ್ಕೆ ಬೆಳ್ಳಗಾಗಿಬಿಡ್ತು. ಮಾರ್ಕೆಟ್ನಲ್ಲಿ ಬೆಲೆ ಇರೋದಲ್ಲ, ತನು ಇರಬೇಕ್ರಿ ಅದಕ್ಕೆ. ಏನಪ್ಪ ಡ್ರಿಪ್ಪಿನ ಮುಖಾಂತರ ತನು ಇದ್ರೆ ಭಾಳ ಅನುಕೂಲ ಇದೆ. ಯಾವ ತಳಿಯ ಟೊಮೆಟೊ? 5 ಸಾಗರ ಹಾಕಿನ್ರಿ. 1 ಎಕರೆನೆ 5 ಪ್ಯಾಕೆಟಕ್ಕೆ 1 ಎಕರೆ ಹೋಗ್ತತ್ರಿ ಅದು. ಮತ್ತು ದಾನಿ ಅಂತೇಳಿ ಹೊಸ್ದಾಗಿ ಬಿಡುಗಡೆ ಆಗೈತ್ರಿ ಅದು. ಅದನ್ನು ತೊಗೊಂಡು ಬಂದು ಹಾಕಿನ ಸೈಜನು ಚಲೋ ಐತ್ರಿ. ಈಗ 2 ಸಲ ನಾವು ಅದನ್ನು ಕಟಾವು ಮಾಡಿ ಬೆಳೆಸೋಂಥ ಒಂದು ಇದೇ ಐತೆ ಅಂತ ಹೇಳ್ಯಾರ. 1 ಸಲ ಬಂದ್ರೆ ಸಾಕಂತ ನಾನು, ಯಾಕಂದ್ರೆ ಇವು ಸಣ್ಣ ಸೈಜ್ ಬರ್ತಿರ್ತಾವೆ ಬೇರೆ ಮಾರ್ಕೆ ನರ್ಸರಿ ಆಯ್ತಂದ್ರೆ ಅದು ಏನು ಬರೋದಿಲ್ಲ ಗಟ್ಟಿ ಹಣ್ಣು. ಇವಾಗ ತರಿಬೇಕಂತ ಬಿಟ್ರು 2 ದಿವಸ ನಾವು ಬಿಟ್ರು ಅದನ್ನು ನಾವು ಅರಿಬೋದು ಆ ತಳಿನ. ಚಲೋ ತಳಿ. ಇವಾಗ 2 ಜಾತಿಯ ತಳಿಯನ್ನು ಉಪಯೋಗ ಮಾಡಿದ್ದೀರಿ ನೀವು, ಸಾಗರ ಆಮೇಲೆ ದಾನ್ವಿ ಅಂತೇಳಿ ಹಾಕಿದ್ದೀರಿ. ಇದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಾದರೂ ವಿಶೇಷ ಕಾರಣ ಇತ್ತು? ಹೆಂಗೆ? ಇಲ್ಲಿ ಬೇರೆ ಬ್ರಹ್ಮರೆಡ್ಡಿ ಅಂತ ನಮ್ಮ ಪಕ್ಕದಲ್ಲಿ ಅದನ್ರಿ, ಅವ್ರು ಹೇಳಿದ್ರು ಇದು ಈ ತಳಿ ಹಾಕ ನಿಂಗೆ ಬೇಸ್ ಬರ್ತೈತೆ. ನಾ ಬರೀ ಮೈಕು ಹಾಕ್ಯಂತ ಓದ್ತಿದ್ದೀನಿ ರೀ. ಮೈಕು ಸಣ್ಣ ಸೈಜ್ ಬರ್ತೈತೆ ರೀ. ಕಾಯೇನು ಸಾಕಷ್ಟು ಹಿಡಿತೈತೆ. ಅದು ಕೆಂಪು ಬರೆದಲ್ಲ ರೀ, ಸ್ವಲ್ಪ ವೈಟ್ ಬಂದ್ಬಿಡುತ್ತೆ ಹಣ್ಣು ಆದ್ಮೇಕ್ ರೀ. ವೈಟ್ ಬಂದಾಗ ಏನು ಮಾಡ್ತಾ ಬಿಸಿಲು ಗಾಯಿ ಬಿತ್ತಿದ್ರು ಆಗ್ತೈತೆ. ಅದು ಇವು ಹಾಕಪ್ಪ ಚಲೋ ಆಯ್ತಂದ ಅದಕ್ಕೆಲ್ಲ ಅವ್ರನ್ನ ಕೇಳ್ಕೊಂಡು ಬಂದು ಹಾಕಿನ್ರಿ. ಅವ್ರ ತೋಟದಾಗ ಮತ್ತು ಅವರು ದ್ರಾಕ್ಷಿ ತೋಟ ಇದೆ ಕೆಳಗಡೆ ಹಾಕ್ಯಾರ. ಮತ್ತು ನಾನು ಅದನ್ನು ನೋಡಿ ಹಾಕಿದೆ, ಬೇಸಿ ಆಗೈತೆ ರೀ, ಇನ್ನಾಗಿಲ್ಲ ಚಲೋ ಅಂತೇನು ಬಾಡಿಲ್ಲ ಏನಿಲ್ಲ. ಮತ್ತು ಎಲ್ಲೇನೋ ಇವು ಬರ್ತಾವಲ್ಲ ರೀ, ಒಂದು ವೈರಾಣ ಅಂತ ಬರ್ತಿರ್ತಾವಲ್ಲ, ಅವು ಎಲ್ಲಿ ಬಂದಿರ್ತಾವ ಅವ್ನು ಕಟ್ ಮಾಡಿ ಹೋಗ್ತೀನಿ ರೀ. ಯಾಕಂದ್ರೆ ಈ ಯಾವುದು ಕಾರಣದಿಂದ ನಾವು ಈ ಟೈಮ್ನಲ್ಲಿ ರೀ ಬಿಸಿಲು ಟೈಮ್ನಲ್ಲಿ ಎಷ್ಟು ನಾವು ರಾಸಾಯನಿಕ ಬೆಳೆಸ್ತಾರೆ ರೈತರು, ಅಷ್ಟು ರೋಗ ಬಂದು ತುತ್ತಾಗ್ತಾರೆ. ಆ ಒಂದು ಕೆಪಾಸಿಟಿ ಅದಕ್ಕೆ ಇರೋದಿಲ್ಲ ರೀ. ಮತ್ತೆ ಮುಚ್ಕೊಂಡು ಕುಂತ್ಬಿಡ್ತಾರೆ. ಆ ರೀತಿ ನಾವು ಮಾಡೋದ್ರಿಂದ ಚಲೋ ಆಗ್ತದೆ ನನಗನ್ಸೈತೆ ಸರ್. ಇವಾಗ ನೀವು ಹೆಚ್ಚು ರಾಸಾಯನಿಕಗಳನ್ನು ಬಳಸೋದಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ, ಕ್ರಿಮಿನಾಶಕಗಳನ್ನು ಬಳಸೋದಿಲ್ಲ, ಹೆಚ್ಚಾಗಿ ಸಾವಯವ ಕೃಷಿಯನ್ನೇ ನೀವು ಮಾಡ್ಕೋತಾ ಬರ್ತಾ ಇದ್ದೀರಿ ಮಾರುತಿ. ಹೌದು ಸರ್. ಯಾಕೆ ಮಾಡ್ಬೇಕಂತ ಅನಿಸ್ತು? ಖರ್ಚನು ಕಡಿಮೆ ಬರ್ತದ್ರಿ. ಈಗ ರಾಸಾಯನಿಕ ಒಂದು ಎಕರೆಗೆ 10 ಚೀಲ ಹಾಕ್ಬೇಕ್ರಿ ನಾವು ನೆಲ್ಲು ಆಗಲಿ ಹಾಕೋಕೆ, ಇವಕ್ಕಂದ್ರೆ 4 ಚೀಲ 3 ಚೀಲದಾಗ ಬರ್ತಾವ್ರಿ. ಅದು ರೋಗ ಜಾಸ್ತಿ ಬಂದುಬಿಡ್ತಾರೆ, ಅದಕ್ಕೆ ರೋಗ ಬಂದದ್ದು ಹೋಗೋದಲ್ರಿ. ಆ ಕಾರಣದಿಂದಾಗಿ ರಾಸಾಯನಿಕ ಬಿಡ್ಬೇಕಂತ ನನಗೆ ಸುಮಾರು ಒಂದು 10-12 ವರ್ಷ ಆಯ್ತ್ರಿ ಕಡಿಮೆ ಮಾಡ್ಕೊ ಅಂತ ಮಾಡಿ. ಅವಾಗ ಏನಂತಿದ್ದರು ನನ್ನ ಫಸ್ಟ್ ನಮ್ಮ ಉಳಿದ್ರದಲ್ರಿ, ಈ ಭವಿಷ್ಯಪ್ಪ ಭವಿಷ್ಯ 100 ಚೀಲಗಟ್ಟಲೆ ಹಾಕ್ತಿದ್ರಿ ನಮ್ಮ ಗೊಬ್ಬರ ರೀ. ಒಂದು 6 ಎಕರೆ ಮಾಡ್ತಿದ್ದೆ 60-70 ಚೀಲತನ ಈ ಥರ ಬೆಳಿಗ್ಗೆ ಹೋಗ್ಕೊಂಡೊಟ್ಟ 100 ಚೀಲ ತೊಗೊಂಬಂದು ನಾನು ಗೊಬ್ಬರ ಹಾಕ್ತಿದ್ರಿ ಅವಕ್ಕೆ. ಅಂಥದ್ದು ಈಗ ಇಲ್ಲಿ ಭಾಳ ಕಡಿಮೆ ಆಗಿಬಿಟ್ಟದ್ರಿ. ಅವು ಎಷ್ಟು ಗೊಬ್ಬರ ಹಾಕಿದಂಗಲ್ರಿ ಭೂಮಿ ಸವಳತೆ ಅಲ್ತಿತ್ತು ಏನೋ ಒಟ್ಟ ಬರೋದಿಲ್ಲ. ವರ್ಷದಾಗ 2 ಪೀಕ್ ಇಲ್ಲಿ ಸೋನಾ ಮಸೂರಿ ಆಗ್ತಿದ್ದೆ. ನೆಕ್ಸ್ಟ್ ಬ್ಯಾಸಿಗೆ ಇಲ್ಲಿ ಇದ್ರಿ ಕಾವೇರಿ ಸೋನ ಅಂತ ಬರ್ತಲ್ರಿ, ಅದು ಹಾಕಿ ಬೆಳೀತು. ಕಾವೇರಿ ಸೋನ ಹಾಕಿ ಬೆಳೀತು, ಅದು ಸೇಮ್ ಸೋನಾ ಮಸೂರಿ ರೇಟ್ ರೀ. ಅದು ಬಿಸಿರುತ್ತೆ, ಇಳುವರಿನೂ ಜಾಸ್ತಿ ಬರ್ತೈತೆ. ಜಿಲ್ಲೆ ಅದಕ್ಕಿಂತ ಒಂದು 15 ದಿವಸ ಮುಂಚಿತವಾಗಿ ಬರ್ತೈತ್ರಿ. ಹ್ಞೂ ರೀ, ಇದನ್ನೇನು ಬದಲಾವಣೆ ನೀವು ತೊಗೊಂಡು ಬಂದ್ರಲ್ಲ ನಿಮ್ಮ ಕೃಷಿ ಕಾರ್ಯದೊಳಗೆ, ಸಾವಯವ ಕೃಷಿ ಮಾಡಬೇಕು, ಹೆಚ್ಚು ಹೆಚ್ಚು ಈ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು ಅಂತೇಳಿ ನೀವು ಆಲೋಚನೆ ಇಟ್ಕೊಂಡು ಶುರು ಮಾಡಿದ್ರಿ? ಹ್ಞೂ ಸರ್. ಈ ಬದಲಾವಣೆ ಮಾಡುವಾಗ ನಿಮ್ಗೇನಾದರೂ ಕಷ್ಟ ಅನ್ನಿಸ್ತೋ ಹೆಂಗೆ? ಏ ಕಷ್ಟ ಅನಿಸುತ್ತೆ, ಯಾಕಂದ್ರೆ ಇಳುವರಿ ನಾವು ದೊಡ್ಡ ಇಳುವರಿ ಪಡೆದ್ರೆ ನಾವು ಅದಕ್ಕೆ ಅರ್ಧ ಕಡಿಮೆ ಹಾಕಂತ ಬಂತ್ರಿ. ಅದನ್ನು ಬಂದೊಟ್ಟು ಬರಲ್ಲ ಅಂತೇಳಿ ಮಾಡ್ಕೊಂತ ಹೋದಂಗಲ್ಲ ಹಂಗೆ ಬೇಷ ಆಯ್ತ್ರಿ. ಈಗ ಸುಮಾರು 10 ವರ್ಷ ಆಯಿತು ಈ ಬದಲಾವಣೆ ತೊಗೊಂಡು ಬಂದು? 10-12 ವರ್ಷ ಆಯ್ತು ಸರ್. ನಾನು ತೋಟ ಮಾಡಕತ್ತಿ 1991 ಮಾಡಕತ್ತೀನಿ ನಾನು. ಆಗಲಿದ್ದ ಮುಂಚೆಕಿನ ಬೆಳೀತಿ, ಆಮ್ಯಾಕೆ ಹೆಚ್ಚು ಇಳುವರಿ ಬರ್ತಿತ್ರಿ. ಒಮ್ಮೆ ಹಾನಿಕಲ್ ಬಡದು ಹೊಡಿತ್ರಿ ನಮ್ಗೆ, ತೆನಿ ಎಲ್ಲ ಬಂದೈತಿ. ನಾವು 8 ದಿವಸದಾಗ ನಾವು ಕೊಯ್ಬೇಕನ್ನೋದ್ರೊಳಗೆ ಹಾನಿಕಲ್ ಮಾಡಿ ಬೆಳಿತೀರಿ. 5-6 ಎಕರೆ ಗದ್ದೆ ಕ್ಲಾಸ್ ಹೋಗ್ಬಿಡ್ತಿ. ಆ ಕಾರಣದಿಂದಾಗಿ ಅಂತ ಲಾಸ್ ಹಾಕ್ಯಂದು ಹಿಂದಗಡೆ ಸಾಲ ಮಾಡ್ಕೊಂತ ಓದಾಡೋದಕ್ಕಿಂತ ರಾಸಾಯನಿಕ ಕಡಿಮೆ ಬೆಳೆಸಿ ಈ ಸಾವಯವ ಗೊಬ್ಬರ ತಿಪ್ಪೆ ಗೊಬ್ಬರ ಅಂತ ಗೊಬ್ಬರ ಇವು ಸಣಬ ಅಂತ ಬರ್ತದಲ್ರಿ ಅವನ್ನ ಹಾಕಿ ತುಳಿಸೋದು, ಪಿಳಿ ಪಿಸರ್ ಅಂತ ಬರುತ್ತೆ ಅವನ್ನ ಹಾಕೋದು, ಸಜ್ಜಿ ಏನಿಲ್ಲ ಸಜ್ಜಿ ಒಂದು 25 ಕೆಜಿ 1 ಎಕರೆಗೆ ಈ ಬಂದಾಗ ಉಗ್ಗಿ ಬೆಳೆಸಿ ಅದನ್ನು ನಾವು ರೂಟರ್ ಬಟರ್ ಹೊಡಿಸಿದ್ರೆ ಅದು ಇದು ಬರ್ತೈತೆ ರೀ. ಇದಕ್ಕೆ ಪಟ್ಲರ್ ಹೊಡಿಸಿಬಿಟ್ರೆ ಅದಕ್ಕೂ ನಾವು ಬೆಳಿಬೋದು ಅಂತ ಆ ಕಾರಣದಿಂದಾಗಿ ನಾವು ಬಿಟ್ಟಿನ್ರಿ ಅದನ್ನು. ಈ ಸಾವಯವ ಕೃಷಿ ಮಾಡೋದ್ರಿಂದ ಈ ಕೃಷಿ ಕಾರ್ಯಕ್ಕೆ ನಾವು ಹೆಚ್ಚು ಏನು ಖರ್ಚು ಮಾಡ್ತೀವಲ್ಲ, ಅದನ್ನ ಕಡಿಮೆ ಮಾಡಬಹುದು ಅಂತ ಅನಿಸ್ತದೆ. ಕಡಿಮೆ ಮಾಡ್ಬೋದು, ಸಾಕಾಗುವಷ್ಟು ಕಡಿಮೆ ಮಾಡ್ಬೋದು. ಕೂಲಾಳ ಸತೆ ಕಡಿಮೆ ಆಗ್ತಾರೆ ಅದಕ್ಕೆ. ಈಗ ರಾಸಾಯನಿಕ ನಾವು ಬೆಳೆಸಿದ್ರೆ ಅದು ಹೊಲದಾಗ ಕಳೆ ಕಿತ್ಬೇಕಾತಪ್ಪ ಅಂದ್ರೆ ಜಾಸ್ತಿ ಭೂಮಿ ಹಿಡ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ತಕ್ಕ ಭಾಳ ಒಂದು ಲೇಟ್ ಹಿಡಿತೈತೆ. ಸುಮಾರು ಒಂದು 1 ಎಕರೆಗೆ 20 ಆಳ ಕೂಲಾಳ ಬೇಕಾಗ್ತದೆ ಅದಕ್ಕೆ ರೀ. ಇದಕ್ಕೆ ಒಂದು 5 ಆಳ ಆದ್ರೆ ಕಿತ್ ಪಟ ಪಟ ಪಟ ಸೊಳ್ಳಿರ್ತೈತಿ, ಕಿತ್ ಕಿತ್ ಹೋಗ್ಬಿಡ್ತಾರ್ರಿ. ಹ್ಞೂ ರೀ, ಅಂದ್ರೆ ಭಾಳ ಸರಳವಾಗಿ ಕೃಷಿ ಮಾಡ್ಬೋದು, ಸಹಜವಾಗಿ ಕೃಷಿ ಮಾಡ್ಬೋದು ರೀ. ಇನ್ನು ಜೀವಾಮೃತ ಮಾಡೋದ್ರಿಂದ ಅದು ಚಲೋ ರೀ. ಅದು ಡ್ರಮ್ಮಿನ ಮುಖಾಂತರ ಅರಿದು ಬಿಟ್ಬಿಟ್ಟು ಅದು ಕಾಲ ಹೋಗ್ರಿ, ಅದನ್ನು ಮಾಡ್ತೀನಿ ರೀ ನಾನು. ಆಕಳ ಐತ್ರಿ ಒಂದು, ಅದು ಜೀವಾಮೃತ ಮಾಡಿ 8 ದಿವಸಕ್ಕೆ 15 ದಿವಸಕ್ಕೆ ನಾವು ಸಂಗ್ರಹಿಸಿರ್ತೀವಲ್ರಿ, ಕಾಲೇವು ನಾವು ನೀರು ಬಿಡ್ತಿರ್ತೀವಲ್ಲ ಅವಾಗ ನಾವು ಮಾಡ್ತೀನಿ ರೀ. ಅದನ್ನು ಅರ್ದು ಬಿಟ್ಬಿಡ್ತೀನಿ ರೀ ಅಂತಬ್ಬೆ. ಹತ್ತಿ ಬೆಳೆಗೆ, ಟೊಮಾಟಿ, ತರಕಾರಿ ಅಂದ್ರೆ ನಾನು ಸುಗ್ಗಿಗೆ ಹಾಕಲ್ರಿ, ಬೇಸಿಗೆ ಟೈಮ್ನಲ್ಲಿ ಹಾಕೋದು. ನಾನು ಇದು ಹತ್ತಿ ಹಾಕ್ತೀನಿ ರೀ ನಾನು. ಈ ವರ್ಷ ಒಂದು ಅಜಿತ್ ಅಂತ ಒಂದು ಹೊಸ ತಳಿ ಐತ್ರಿ, ಆತಿಗೇನು ಈ ವರ್ಷ ಗೊತ್ತಾಗ್ಯದ, 15-16 ಕ್ವಿಂಟಲ್ ಬರ್ತೀರಿ ಅಂತಂದಾರ. ಅಲ್ಲೇ ದೇವದುರ್ಗದ ನಮ್ಮ ಬೀಗರ ಅದಾರ ನೋಡೀನಿ, ಅದಕ್ಕಲ್ಲಿ ಅದ ಹಾಕ್ಬೇಕಂತ ನಾನು 15ಕ್ಕೆ ಹಾಕ್ಬೇಕಂತ ಮಾಡೀನಿ ರೀ. ನಿರ್ಧಾರ ತಗೊಂಡು ಈಗಷ್ಟೇ ನೀವು ಜೀವಾಮೃತ ನಾನು ಬಳಸ್ತೀನಿ ಅಂತ ಹೇಳಿದ್ರಿ, ಜೀವಾಮೃತವನ್ನು ನೀವೇ ತಯಾರು ಮಾಡಿ? ನಾವೇ ತಯಾರು ಮಾಡ್ತೀನಿ ರೀ. ಯಾವ ಥರ ತಯಾರು ಮಾಡ್ಕೋತೀವಿ? ಯಾವ ಥರ ಅಂದರೆ, ಒಂದು ಬ್ಯಾರಲ್ ನೀರು ಇರ್ತದಲ್ಲ ರೀ, ಬ್ಯಾರಲ್ ನೀರು ಸ್ವಲ್ಪ ಕಡಿಮೆ ಇರಬೇಕು ರೀ. ಅದು ಅದರಲ್ಲಿ ಒಂದು 10 ಕೆಜಿ ಎತ್ತಿನ ಇದು ಇರ್ತದಲ್ಲ ರೀ, ಹೆಂಡಿ ರೀ ಆಕಳ ದನದ, ಅದು ತೊಗೊಂಬರ್ತೀನಿ. ಒಂದು 5 ಲೀಟ್ರ್ ಗೋಮೂತ್ರ ರೀ, 1 ಕೆಜಿ ದ್ವಿದಳ ದಾನದ ಹಿಟ್ಟು, ಉಳ್ಳಿದಾಗಲಿ ಮಡಿಕೆ ಹೆಸರು ಇರ್ತಾವಲ್ಲ ರೀ, ಆ ಹಿಟ್ಟು ತೊಗೊಂಬಂದು ಮತ್ತು ಬೆಲ್ಲ ರೀ, ಹಳೆ ಬೆಲ್ಲ ತೊಗೊಂಬರ್ತೀನಿ ರೀ, ಅದಕ್ಕೆ ಹಾಕ್ತೀನಿ ರೀ. ಆಕಿ ತಿರ್ಕೆ ಅಂತ ಇರೋದ್ರಿ, ಮುಂಜಾನೆ ಸಂಜೆ ಯಾವ ದಿಕ್ಕಿಲ್ಲ ಅದಕ್ಕೆ ತಿರ್ಕೆ ಅಂತಿದ್ದು 7-8 ದಿವಸದಾಗ ಆಲೆ ಬಂದ್ಬಿಡ್ತದೆ, ಸ್ವಲ್ಪ ಮಂದ್ರಾದಂಗೆ ಆಗಿಬಿಡ್ತಲ್ಲ ರೀ. ಅದ್ರ ನಾವು ಬುಡ್ಕು ವಾಲ್ ಮಾಡೀನಿ ರೀ ಡ್ರಮ್ಮಿಗೆ, ಒಂದು ಸುಮಾರು ಒಂದು 7-8 ಮಾಡೀನಿ ನಮ್ಮ ತೋಟದಾಗ ರೀ. ಅದು ಬಾಲ್ ವಾಲ್ ಮುಖಾಂತರ ಬಿಟ್ಬಿಡ್ತೀವಿ, ನೀರಿರೋ ಟೈಮ್ನಲ್ಲಿ ಬಿಟ್ಬಿಟ್ರೆ ನಾವು ಹೊಲಕ್ಕೆ ಹರಿಸ್ಬೋದು ರೀ. ಅದರಿಂದ ಏನು ಅನುಕೂಲ ಆಗ್ತದೆ ಅಂತೀರಿ ಬೆಳೆಗಳಿಗೆ? ಚೈತನ್ಯ ಬರ್ತೈತೆ ರೀ ಅದಕ್ಕೆ, ಭಯಂಕರವಾಗಿ ಚೈತನ್ಯ ಬರ್ತೈತೆ. ನಾವು ಈ ಗೊಬ್ಬರ ಹಾಕಿದಂಗೆ ಆಗಿಬಿಡ್ತಿರ, ಅದು ಭೂಮಿನೂ ಮೆದುವಾಗ್ಬಿಡ್ತಿರೋ ಅದಕ್ಕೆ. ಈಗ ನಾವು ನೀರು ಪದೇ ನೀರು ಬಿಡೋದ್ರಿಂದ ಬಿರುಸು ಆಗ್ತದಲ್ರಿ, ಆ ಭೂಮಿನೂ ಭಾಳ ಮೆದು. ಹಿಂದಕ್ಕೆ ನಾವು ರಾಸಾಯನಿಕ ಬಳಸೋತ್ನಾಗ ಪೂರ್ತಿಕ್ವಲ್ಲ ನಮ್ಮದು ಇದೈತೆ ರೀ, ಮಸಾರಿ ರೀ ಸ್ವಲ್ಪ ಕಪ್ಪೈತಿರಿ, ತಗ್ನ ಮಾಡಿ ಮಾಡಿ ಮಾಡಿ ನೆಲ್ಲ ರೀ, ಅವು ಕಲ್ಲಾಗಡ್ಡೆ ಆಡ್ದಂಗೆ ಆಗುತ್ತೆ. ಇದು ಜೀವಾಮೃತ ಬಿಡೋದ್ರಿಂದ ಪೂರ್ತಿ ಮೆತ್ತಾಗೈತೆ ನಮ್ಮಲ್ಲಿ. ಹ್ಞೂ ರೀ, ನಿರಂತರವಾಗಿ ಜೀವಾಮೃತವನ್ನ ಬಳಸ್ತಾನೆ ಇರ್ತೀನಿ. ಮತ್ತೆ ಈಗಷ್ಟು ಹೇಳಿದ್ರಿ ನೀವು ಸುಗ್ಗಿ ಕಾಲದೊಳಗೆ ತರಕಾರಿ ಬೆಳೆಯೋದಿಲ್ಲ, ಬ್ಯಾಸಿಗೆ ಒಳಗೆ ಅಷ್ಟೇ ಬೆಳಿತೀನಿ ಅಂತ ಹೇಳಿದ್ರಿ. ಹ್ಞೂ ಸರ್, ಹತ್ತಿಗೆ ಅದನ್ನು ಬಳಸತ್ತೀನಿ ರೀ, ನೆಲ್ಗದ್ದಿಗೆ ಅದನ್ನು ಬಳಸ್ತೇನೆ ರೀ ಜೀವಾಮೃತ ರೀ. ನಾನು ಬೇಸಿಗೆ ಕಾಲದಲ್ಲಿ ಏನಾಗುತ್ತಂದ್ರೆ ರೇಟ್ ಇರ್ತೈತೆ ರೀ ಅದು. ಮಳೆಗಾಲದಾಗ ಒಂದು ಸುಗ್ಗಿ ಜೂನ್ ಜುಲೈದಾಗ ಸ್ಟಾರ್ಟ್ ಆಗುತ್ತಲ್ಲ ರೀ ಮಳೆ, ಅಲ್ಲಿಂದ ಮಳೆ ಬರ್ತಂದ್ರೆ ಮಳೆ ಬಂದ ತರಕಾರಿ ಕಲಾಸ ಆಗಿಬಿಡ್ತಾರೆ, ಹೋಗೇ ಬಿಡುತ್ತೆ. ಮತ್ತೆ ದರೊಬ್ಬರು ರೈತರು ಅಂದಾಗ ಅದು ಇರ್ತೈತೆ ರೀ ತರಕಾರಿ ಆ ಟೈಮ್ನಾಗ, ರೇಟನ್ನು ಬರೋದಿಲ್ಲ, ನಾನು ಹಾಕಲ್ಲ ರೀ ಆ ಟೈಮ್ನಾಗ. ಈ ಬೇಸಿಗೆ ಬಂದ ಟೈಮ್ನಲ್ಲೇ ನಾನು ಸ್ಟಾರ್ಟ್ ಮಾಡ್ತೇನೆ ರೀ, ಯಾವ್ದಾದ ತರಕಾರಿ ರೀ, ಸೌತಿ ಆಗ್ಬೋದು, ಹೀರಿ ಆಗ್ಬೋದು. ಅಂದ್ರೆ ಬೇಡಿಕೆ ಜಾಸ್ತಿ ಇರ್ತದೆ, ಬೇಡಿಕೆ ಜಾಸ್ತಿ ಇರ್ತೈತ್ರಿ, ಇಳುವರಿನೂ ಜಾಸ್ತಿ ಬರ್ತದೆ, ರೋಗನೂ ಕಡಿಮೆ ಬರ್ತದೆ ಸರ್. ಆದರೆ ನಿಮಗೆ ನೀರಿನ ಅನುಕೂಲ ಇರೋದ್ರಿಂದ ಎಲ್ಲ ರೀತಿಯ ಸಮಗ್ರ ಬೆಳೆಯನ್ನು ತೆಗಿಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಅನುಕೂಲ ಆಗ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾನು ಈ ಬೋರಿನ ನೀರು ಕಡಿಮೆ ಆ ರೀತಿ ಆಗ್ತವೆ, ನಾನು ಹಂಗೆ 2 ತಿಂಗಳ ಬಿಡ್ತಿದ್ದೆ ಬೇಸಿಗೆ ಕಾಲದಲ್ಲಿ, ಯುಗಾದಿ ನಂತರ ಬೆಳೆ ಬಂದ ಬಿಟ್ಬಿಡ್ತಿದ್ದೆ, ನೀರು ಕಡಿಮೆ ಆಗ್ತದ್ದು. ಈ ರೀತಿ ತಂಪು ಮಾಡೋದ್ರಿಂದ ನೀರಿನ ಕಡಿಮೆ ಆಗಲ್ರಿ. ಅಂದ್ರೆ ನೀರು ಹರಿಸೋ ಸಮಯ ಕೂಡ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಈಗ ತಂಪು ಇರೋದ್ರಿಂದ ನೀವು ಪದೇ ಪದೇ ನೀರು ಹರಿಸೋ ಅಗತ್ಯನೇ ಬೀಳೋದಿಲ್ಲ. ಅಗತ್ಯನೇ ಬೀಳೋದಿಲ್ಲರಿ. ಮತ್ತೆ ಈ ಸಾವಯವ ಗೊಬ್ಬರದಿಂದ ನಾವು ಮಾಡಿದ್ದು ನಾವು ಭೂಮಿ ನೀರು ಬಿಟ್ಟಿರ್ತೀವಲ್ರಿ, ಆ ಮೇಗ ಅರ್ಧಂಗೆ ಕಾಣ್ತಿರ್ತ ಒಳಗಡೆ ಹಸಿರ್ತೈತಿ ಅದು. ಆ ಕಾರಣದಿಂದ ನಾವು ಡ್ರಿಪ್ ಮುಖಾಂತರ ಬಿಟ್ಟಿನಿ ಹೇಳ್ರಿ ಟೊಮಾಟೋಗೆ ರೀ, ನಮ್ಗೆ ಯಾವತ್ತಿಗೆ ಹಸಿ ಇರ್ತೈತಿ ಅದು. ಹಸಿ ಇತ್ತಪ್ಪ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಗಿಡದಲ್ಲಿ ಒಂದು ಹಸಿರು ಒಂದು ವರ್ಣ ಇತ್ತಪ್ಪ ಅಂದ್ರೆ ಬಿಸಿಲಿನ ಕಿರಣ ಅದಕ್ಕೇನು ಮಾಡಲ್ರಿ. ನಾವು ನೀರು ಕಡಿಮೆ ಬಿಟ್ಟಿವಪ್ಪ ಅಂದ್ರೆ ಬಿಸಿಲಿಂದ ಒತ್ತಡ ಜಾಸ್ತಿ ಆಗಿ ಕಾಯಿ ಇದು ಮಾಡೋದು, ಮುಗುಳು ಹೋಗೋದು, ಬಿಸಿಲಿಗೆ ಹಂಗೆ ಒಣಕೆ ಅಂತ ಬರೋದು, ಅದುಂಡ ಅಂಥ ರೋಗ ಇಂಥ ರೋಗ ಅಂತಾರಲ್ರಿ, ವೈರಸ್ ವೈರಸ್ ಅಂತ, ಅದು ಏನು ಮಾಡಲ್ರಿ. ನೀರಿನ ಕೊರತೆಯಿಂದ ಬಿಸಿಲಿನ ಜಾಸ್ತಿಯಿಂದ ಆ ಒಂದು ರೋಗ ಬರ್ತಿರೋದು. ಅಂದ್ರೆ ಹೆಚ್ಚು ಹೆಚ್ಚು ತಂಪಿರೋ ತರ ನಾವು ನೋಡ್ಕೋಬೇಕು, ನೋಡ್ಕೋಬೇಕು. ಆದ್ರೆ ಇದ್ರ ಜೊತೆಗೆ ನೀವು ಈ ಡ್ರಿಪ್ ಇರಿಗೇಷನ್ ಕೂಡ ಮಾಡ್ತೇನೆ? ಮಾಡಿದ್ದೆ, ಮಾಡಿದ್ದೆ. ಎಷ್ಟು ಕ್ಷೇತ್ರದೊಳಗೆ ಡ್ರಿಪ್? 4 ಎಕರೆ ಮಾಡೀನಿ ಸರ್, 4 ಎಕರೆದಲ್ಲೇ ಮಾಡೀನಿ. ಈ ಟೊಮ್ಯಾಟೊ ಹಾಕಿನಲ್ರಿ, ಇನ್ನು ಉಳಿದಿದ್ದು ಬಂತಿರೋದು ಬೆಳಿ, ಇನ್ನೊಂದು 2 ಎಕರೆ ತೊಗೊಂಡ್ಬಂದ್ರೆ 6 ಎಕರೆಗೆ ನಾನು ಡ್ರಿಪ್ ಮಾಡ್ಬೇಕು ಅಂತ ಮಾಡೀನಿ ರೀ ಈಗ ಮುಂಗಾರಿಂದ. ಈ ಡ್ರಿಪ್ ಇರಿಗೇಷನ್ ಇಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ? ನೀರು ಬಿಡೋದು ಹೋಳಾಗ್ತದ ರೀ, ಕರೆಂಟ್ ಬಂದ್ಬಿಟ್ರೆ ನೀರು ಬಿಡ್ಬೋದಲ್ರಿ, ಹೋಳಾಗ್ತೈತೆ. ಡ್ರಿಪ್ ಮುಖಾಂತರ ಸ್ವಲ್ಪ ನೀರಿನಲ್ಲಿ ನಾವು 1 ಎಕರೆ ತೊಯ್ದಷ್ಟು 4-5 ಎಕರೆ ನಾವು ತೊಯ್ತೈತ್ರಿ ನೀರದು. ಅದು ಭಾಳ ಅನುಕೂಲ ಐತೆ. ಅಷ್ಟು ನೀರು ಎಲ್ಲಿಗೆ ನಾವು ಹೋಗೋದ್ರೂ ಹೋಗ್ಬೋದು. ಕಾಯಿಗಡ್ಡೆ ಮರಕ್ಕೆ ನಾವು ಕನಗಿರಿ ಈಗ ತವರಗಿರಿ ಗಂಗಾವತಿ ಬಂದಾಗ ರೀ ಡ್ರಿಪ್ ಮಾಡಿರ್ತೀವಲ್ರಿ, ಆರಾಮ ಇರ್ತೀವಿ, ಆಟೋಮೆಟಿಕ್ ಸ್ಟಾರ್ಟ್ ಆಗ್ತವಲ್ಲ, ತಾವ ಹರ್ಕೊಂಬಿಡ್ತಾವ್ರಿ, ಯಾವುದು ಒಂದು ಚಿಂತಿರೋದಿಲ್ಲ, ಕೂಲ ಮಾಡ್ರೆ ಅರಿತಿರ್ತಾರೆ. ಇಷ್ಟು ಮಾಡೀನಿ ರೀ. ಈ 4 ಎಕರೆ ಮಾಡ್ಲಿಕ್ಕೆ ಎಷ್ಟು ವೆಚ್ಚ ಆಯ್ತು ನಿಮ್ಗೆ? ನಿಮ್ಗೆ ಏನಾದ್ರೂ ಅನುಕೂಲ ಸಿಕ್ತು? ಸಿಕ್ತಿ ಸರ್. ಹೌದಾ? ದಾಖಲಾತಿಗಳೆಲ್ಲ ಕೊಡ್ಬೇಕ್ರಿ, ಎಕರೆಗೆ 6,000 ರೂಪಾಯಿ ಕೊಡ್ಬೇಕಂತ್ರಿ, ಶೇಕಡ 90% ರೀ ಐತೆ ಅಲ್ರಿ. 6,000 ರೂಪಾಯಿ ಕೊಟ್ರೆ 24,000 ರೂಪಾಯಿ ಕೊಟ್ರಿ, 4 ಎಕರೆ ಕೊಟ್ಟಾರ ರೀ, ಇನ್ನು 2 ಎಕರೆಗೆ ನಾವು ಮತ್ತೆ ಮಾಡಿಸ್ಬೇಕಂತ ಮಾಡೀನಿ ರೀ. ಕೊಟ್ರೆ ಕೊಡಲಿಲ್ಲ, ನಾ ಸ್ವಂತ ತಂದು ಮಾಡ್ತೀನಿ ರೀ. ಅಂದ್ರೆ ನೀವೇ ಸ್ವಂತ ಮಾಡ್ಕೊಳ್ಳುವಂತ ಸ್ಥಿತಿವಂತರಾಗಿದ್ದೀರಿ. 4 ಎಕರೆದ ಲಾಭ ನಿಮ್ಗೆ ಸಿಕ್ಕಿದೆ ಸರ್. ನೀರಿನ ಉಳಿತಾಯನೂ ಆಗ್ಯದ. ಹೀಗಾಗಿ ಈಗ ಬ್ಯಾಸಗಿ ಬಂತು, ಬೋರ್ವೆಲ್ ಎಲ್ಲ ಒಣಗಿ ಹೋದು, ನನ್ನ ಕೃಷಿ ಕಾರ್ಯ ಮುಗೀತು ಅನ್ನೋ ಸ್ಥಿತಿಯೊಳಗೆ ನೀವಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಇದ್ರ ಜೊತೆಗೆ ಈಗ ಟೊಮೆಟೊ ಬೆಳೆ ಇನ್ನೊಂದು ಸ್ವಲ್ಪ ದಿವಸದೊಳಗೆ 8 ದಿವಸ ಸ್ಟಾರ್ಟ್ ಆಗಲೇ ಕಾಯಿ ಜಾಯಿ 30-40-50 ತನಕ ಇತ್ತು ಕಾಯಿ. ಅದು 50 ತನಕ ಇದ್ರು ಅದು ಎಡೆ ಹೊಡ್ತು ಇರ್ದಲ್ರಿ, ಕೊನೆ ಎಡೆಗೆ ಸೈಡ್ ಬಿಟ್ಬಿಡತ್ರ ಅಂತ ಕಾಯಿಲೆ. ಅವ ಬಿಟ್ಟು ಅದಕ್ಕೆ ನೀರು ಸತ್ತು ಮತ್ತೆ ಅದನ್ನ ಡಗ್ಗಿ ಮ್ಯಾಗ ಹಾಕ್ಬಿಟ್ರಿ ರೀ ಡ್ರಿಪ್ಪನ್ನು. ಅದು ತಂಪಿರ್ತದೆ, ಒಡ್ಡಿರ್ತದೆ, ಒಡ್ಡೆಲ್ಲ ಕಂಪ್ಲೀಟ್ ತಂಪಿರ್ತ ಬಿಡ್ತಾರೆ. ಅದು ತಂಪಿದ್ದಾಗ ಸೈಡ್ ಒಬ್ಬ ಮ್ಯಾಗ ಕುಂದಿರ್ತಾರೆ, ಅದು ಮುಚ್ಚಿಕೊಂಡು ಕುಂತು ಬಿಡ್ತಾರ್ರಿ. ಅದು ಕಾಯಿನಲ್ಲ, ಏನೇನು ಆಗೋದಲ್ರಿ. ಈಗ ಕಟಾವು ಯಾವಾಗಿನಿಂದ ಶುರು ಮಾಡೋರು? ಕಟಾವು ನೋಡ್ರಿ, ಇದು 1 ಅಥವಾ 2 ಸ್ಟಾರ್ಟ್ ಆಗುತ್ತೆ ರೀ. ಇನ್ನು ಈ ಕಟಾವಂತೂ ಮಾಡ್ತೀರಿ, ಇದರ ಜೊತೆಗೆ ಭಾಳ ದೊಡ್ಡ ಸಂಗತಿ ಅಂತಂದ್ರೆ ನೀವು ಬೆಳೆದಿರೋ ಬೆಳೆಗಳಿಗೆ ಮಾರುಕಟ್ಟೆ. ಮಾರುಕಟ್ಟೆ ನೀವು ನಿಮ್ಮ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಮೂರಲ್ಲಿ ಇವರದ ವ್ಯಾನ್ಗಳದವ್ರಿ, ತೊಗೊಂಡು ಪ್ರತಿ ದಿವಸ ನಾವು ಹೋಗ್ತಾರೆ ಮಾರ್ಕೆಟ್, ಗಂಗಾವತಿ ಮಾರ್ಕೆಟು ಮತ್ತೆ ತಾವರಗಿರಿ ಕನಕಗಿರಿ ಅಂತ ದಿವಸ ಹೋಗ್ತಾವ್ರಿ. ತೋಟಕ್ಕೆ ಬಂದು ತಾವ ನಾವೆಲ್ಲ ಹರಿದು ಎಲ್ಲ ಪ್ಯಾಕ್ ಮಾಡಿದ್ರೆ ತಾವ ತಗೊಂಡೋಗಿ ತಮ್ಮ ಪಟ್ಟಿ ಗಿಟ್ಟಿ ಎಲ್ಲ ತೊಗೊಂಬಂದು ಇದು ಮಾಡ್ಕೊಡ್ತಾರೆ. ಪೇಮೆಂಟ್ ಹೆಂಗೆ ಮಾಡ್ತಾರೆ? ಪೇಮೆಂಟ್ ಅವ್ರ ಪಟ್ಟಿ ಅವ್ರಿಗೆ ಕೊಡ್ತಾರಲ್ರಿ, ಆಗ ಒಂದು ಸವಾಲು ಮಾಡ್ತಾರ್ರಿ. ಸವಾಲು ಮಾಡಿದ ನಂತರ ನಮ್ಗೆ ಪೇಮೆಂಟ್ ಕಟ್ ಕಳಿಸ್ತಾರ್ರಿ. ನಮ್ದು ಅವಸರ ಐತಂತ ಫೋನ್ ಮಾಡಿದ್ರೆ ಸಾಕ್ರಿ, ಕೊಟ್ಟು ಕಳಿಸ್ತಾರೆ. ಕೊಡ್ಲಿಕ್ಕೂ ಬಾಕ್ಸ್ ಗಿಕ್ಸ್ ಕಳಿಸಿರ್ತಾರೆ, ನೆರನೇ ಟೈಮಿಗೆ ಹೋದಾಗ ನಾವು ತೊಗೊಂಬರ್ಬೋದ್ರಿ. ಅದಕ್ಕೇನು ಅನುಕೂಲತೆ ಐತ್ರಿ, ಅವಾಗ ಮಾರಾಟಕ್ಕೇನೋ ಅನುಕೂಲ ಐತಿ. ಯಾಕಂದ್ರೆ ಸವಾಲು ಅದವ್ರಿ, ಕನಗಿರಿ ತಾವರಗಿರಿ, ತಾವರಗಿರಿನೂ ವಾರದಲ್ಲಿ 3 ಸಲ ಆಗ್ತೈತೆ ರೀ, ಬಿಟ್ಟು ಇಲ್ಲಿ 3 ಸಲ ಆಗ ಒಟ್ಟು 6 ಟೈಮ್ ಐತೆ ರೀ. ಪ್ರತಿ ದಿವಸ ಮಾರ್ಕೆಟ್ ಅಂತ ನಾವು ಗಂಗಾವತಿ ಅಂತೂ ಪ್ರತಿ ದಿವಸ ಐತೆ, ಸೋಮವಾರ ಒಂದು ದಿವಸ ಇರೋದಿಲ್ಲ, ಕನಗಿರಿ ಇರತೈತೆ ರೀ. ಅಂದ್ರೆ ಪ್ರತಿ ದಿವಸ ಮಾರ್ಕೆಟ್ಗೆ ಹೋಗ್ಬೇಕಾಗ್ತದೆ ಹೋಗ್ತೀವಿ ಅಥವಾ ಇಲ್ಲ ರೀ? ಪ್ರತಿ ದಿವಸ ರೀ. ನೀವು 4 ಎಕರೆ ಅಲ್ರಿ, 1/2 ಎಕರೆ ಹರಿಬೇಕಾದ್ರೆ ಕಟ್ರಿ, ನಾವು ಮಾರ್ಕೆಟ್ಗೆ ಕಳಿಸ್ಬಿಡೋದ್ರಿ. ಅದು ಒತ್ಮನ ಕಡೆ ಹರಿದು ತಂಪತ್ನಾಗರೇ ಜಾಸ್ತಿ ರೀ ಅದನ್ನ, ಯಾಕಂದ್ರೆ ಚೈತನ್ಯ ಇರ್ತೈತೆ. ಮರುದಿವಸ ನೀವು ಕನಗಿರಿ ತವರಿಗಿರಿ ಅಂದ್ರೆ ಮುಂಜಾನೆ ಇರ್ತೀವಿ ನಾವು, ಸಮೀಪರ 9:30 ಸ್ಟಾರ್ಟ್ ಆಗ್ತಿರ್ತದೆ. ಮುಂಜಾನೆ ನೋಡ್ಬಿಟ್ರೆ ಚೈತನ್ಯ ಇರ್ತದೆ ರೀ, ಪಟ ಪಟ ವ್ಯಾಪಾರ ಆಗ್ತಾವೆ. ಈಗ ನಾವು ಸಾಯಂಕಾಲ ಬಿಸಿಲಾಗಿರೋದು ಮರುದಿವಸ ತೊಗೊಂಡು ಹೋದಾಗ ಡಿಮ್ ಆದಾಗ 50-100 ಕಡಿಮೆ ಆಗ್ತದೆ. ಮುಂಜಾನೆ ಆರಾಮರಿಯೋದು ತೊಗೊಂಡೋಗೋದು ಕೊಡೋದು. ಸುಮಾರು ಈ 4 ಎಕರೆಯಲ್ಲಿ ಎಷ್ಟು ಇಳುವರಿ ಆಗ್ಬೋದು ಅಂದ್ಕೊಂಡಿರಿ ಅಂದಾಜು? ಈ 2 ಎಕರೆ ಸರ್, 2 ಎಕರೆಯಲ್ಲಿ ಕನಿಷ್ಠ ಅಂದ್ರೆ 1 ಎಕರೆಗೂ 2 ಲಕ್ಷ ರೂಪಾಯಿ ಬರ್ಬೋದು ಅಂತ ನನಗೆ ಅಂಜಾ ತಿಳಿದಿನಿ. ಈ 100 ರೂಪಾಯಿ ಬಾಕ್ಸ್ ಸಿಕ್ತದೆ ಸಾಕ್ರದು ಸಿಕ್ತಂತ ನನಗೆ ಅಂಜಾದ. ವರ್ಷ ಹಿಂಗ ಮಾಡ್ತಿದ್ದೀನಿ ನನ್ರಿ, ಹೋದ ವರ್ಷ ಅಂತ ನನಗೆ ಕೈ ಕೊಡ್ತಿ, ಈ ವರ್ಷ ಅಂತ ನನಗೆ ಆರಾಮ ನಾ ತೆಗಿಬೋದು ಅಂತ ನನಗೆ ಭರಸೆ ಐತಿ, ನಿರೀಕ್ಷೆ ಅದು. ನಿರೀಕ್ಷೆ ಐತೆ ಅದು ಬಾಳ್ಲಾರ್ದಾಗ ನೋಡಿಕೊಂಡು ರೋಗ ಬರ್ಬೇಕಂದ್ರೆ ನಾವು ಎಣ್ಣೆ ಹೊಡೆದ್ರೆ ಬಿಡ್ರದು. ಯಾವ ರೈತ ಈಗ ಎಷ್ಟೋ ಮುಂದೆ ನಮ್ಮ ರೈತ ನೋಡಿನ ಇಲ್ಲಿ ರೋಗ ಬಂತು ರೋಗ ಬಂತ ಅಂತ ಎಣ್ಣೆ ಅದು ದೊಡ್ಡ ದೊಡ್ಡ ಅಂತ ಎಣ್ಣೆ ತಂದು ಹೊಡೆದಪ್ಪ ಅಂದ್ರೆ ಎಕ್ಕದ್ದು ಮುದ್ರಿ ಬಿಡ್ತೈತಿ. ಒಳ್ಳೆ ಆಗಲ್ಲ ಇದ್ದದ್ದು ಎಷ್ಟಿದ್ದದ್ದು ಅಷ್ಟ ದಪ್ಪ ಇದ್ದದ್ದು ಕಾಯಿಸಿದ್ದಾಗ ಒಂದು ರೋಗ ಬಂದ್ರೆ ಸಣ್ಣ ಆಗ್ಬಿಡ್ತದೆ. ಅದು ನಾವು ಯಾವ ರೋಗ ಇದು ಎಣ್ಣೆ ಇದು ಜೀವಾಮೃತ ಅಂತದ್ದು ಬಿಟ್ಕೊಂಡು ಯಾವುದೋ ಒಂದು ತಪ್ಪಲ ತಡಿಮಿರ್ತವಳ್ರಿ ಉಸಲಂಗಿ ಗಿಸಲಂಗಿ ಅಂಥದ್ದು ತಗೊಂಡು ಹೊಡೆದು ಬಿಟ್ಟಪ್ಪ ಅಂದ್ರೆ ಅದು ರೋಗನ ಬರೋದಿಲ್ಲ ಏನಿಲ್ಲ ಅಂತ ಜೀವಾಮೃತ ಸತ್ತೆ ಕೊಡಿಬೋದ್ರ ಅದೀತಿ. ಹಿಂಗಾಗಿ ಯಾವುದೇ ಕ್ರಿಮಿನಾಶಕಗಳನ್ನು ನೀವು ಬಳಸೋದು? ಬಳಸಿದ್ರೆ ಕೆಟ್ಟ ಹೋಗ್ತಾರೆ ಈ ಟೈಮ್ನಲ್ಲಿ ರೀ, ರೇಟಾಗ ಬರೋದು ಒಟ್ಟ ಗಿಡನ ಬಾಧೆಗೆ ಬಿಡ್ತಾರೆ. ಯಾಕಂದ್ರೆ ನಾವು ಹಿಂದೆ ಕಲೆ ಕಾಲದ ಮಂದಿ ತಿಂತಿರ್ತಾರೆ ರೊಟ್ಟಿ, ಒಮ್ಮೆ ಒಮ್ಮೆ ಅನ್ನಪ್ಪನ ತಿಂದು ರೋಗ ಬಂದು ಇದಾಗ್ತಾರಲ್ಲ, ಹಿಂಗೆ ಆಗ್ಬಿಡತ್ತಾರೆ. ಅದಕ್ಕೆ ಈಗ ಏನು ಮಾಡಬಾರ್ದಕ್ಕೆ? ಸರ್ಕಾರಿ ಗೊಬ್ಬರ ನಾವು ಬಳಸಿದ್ರೆ ಇವು ಎಣ್ಣೆ ತೊಳ್ರಿ ಅಂಡ್ ಇವು ಬರ್ತೇವಲ್ರಿ ಮೊನಕಟ ಪಾಪ್ಸು ಇವು ಹೊಡೆದ್ರು ಹೇಗಲ್ರಿ. ಹೀಗಾಗಿ ಕ್ರಿಮಿನಾಶಕಗಳನ್ನು ಬಳಸದೆ ಜೀವಾಮೃತದಿಂದಲೇ ನೀವು ನಿಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೋತಾ ಬರ್ಲಿಕ್ಕತ್ತಿರಿ. ಹ್ಞೂ ಸರ್. ಇದ್ರ ಜೊತೆಗೆ ಬಹಳ ದೊಡ್ಡ ವಿಷಯ ಅಂತಂದ್ರೆ ಬೇಸಿಗೆ ಕಾಲದೊಳಗೆ ಇರುವ ನೀರನ್ನೇ ಸದ್ಬಳಕೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಅದನ್ನು ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀರಿ. 4 ಎಕರೆಗೆ ಡ್ರಿಪ್ ಇರಿಗೇಷನ್ ಹಾಕೊಂಡಿದ್ದೀನಿ, ಅದರ ಲಾಭ ಕಂಡುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನಿಮ್ಮ ಕೈಯಿಂದನೇ ಮತ್ತೆ ಇನ್ನೊಂದು 2 ಎಕರೆಗೆ ಡ್ರಿಪ್ ಇರಿಗೇಷನ್ ತೊಗರಿ ಅಂತ ತೊಗರಿ ಬರ್ತಾ ಸರ್ ರಾಯಚೂರು ಮಾರ್ಕೆಟ್ನಾಗ ಐತೆ ಅಂತ ಅದು ತಗೊಂಡು ಬಂದು ಡ್ರಿಪ್ ಮಾಡ್ಕೊಂಡು ಮಾಡ್ಬೇಕಂತ ಮಾಡಿ ತೊಗರಿಗೆ ಅದನ್ನ ಪ್ರಯೋಗ ಮಾಡ್ಬೇಕು ಅಂತ ಮಾಡೇನ್ರಿ. ಈ ಜೂನ್ ತಿಂಗಳದಾಗ ಮಾಡ್ಬಿಡ್ತೀನಿ, ಮಳೆಗಾಲ ಅದ್ರೊಳಗೆ ಬಿತ್ತಪ್ಪನ್ನು ಮಾಡಿಬಿಡ್ತೀನಿ. ಮಾಡಿ ಅದನ್ನು ಬೆಳಿ ಒಟ್ಟ ತೊಗರಿ ಬೆಳಿ ಬೆಳಿಬೇಕು, ಅದೇ ತೊಗರಿ 2 ಅರಿ ಹಾಕೋದು 6 ಎಕರೆ. ತುಂಬಾ ಸಂತೋಷ ಮಾರುತಿ, ಇದುವರೆಗೆ ನಿಮ್ಮ ವಿಭಿನ್ನ ಕೃಷಿ ಚಟುವಟಿಕೆಗಳ ಬಗ್ಗೆ ಅದ್ರ ಜೊತೆಗೆ ವಿಶೇಷತರವಾಗಿ ಈ ಬೇಸಿಗೆ ಕಾಲದಲ್ಲಿ ನೀರನ್ನು ಮಿತವಾಗಿ ಬಳಸಿ ಯಾವ ರೀತಿ ನಿಮ್ಮ ಬೆಳೆಯನ್ನು ನಿಮ್ಮ ಟೊಮೆಟೊ ಬೆಳೆಯನ್ನು ನೀವು ರಕ್ಷಿಸಿಕೊಂಡು ಬರ್ತಾ ಇದ್ದೀರಿ ಮತ್ತು ಅದರಿಂದ ಯಾವ ರೀತಿ ಉತ್ತಮ ಇಳುವರಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಿತವಾದ ನೀರಿನ ಬಳಕೆ ಹೇಗೆ, ಈ ಕುರಿತು ಶ್ರೀ ಮಾರುತಿ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಈವರೆಗೆ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್ ಅವರು. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ? ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಹೈ ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಅರೆ ಪಹಲಿ ವಾಲಿ ಬಾತ್ ಕಹಾಂ, ಪರ್ ಹಮ್ ತೋ ಸಭೀ ಡಾಲೇ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಹೈ. ಸಚ್? ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಂದವರೆ, ಇನ್ನು ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಬನ್ನಿ ಕೇಳೋಣ ರೈತರಿಗೆ ಸಲಹೆ. ಇದರಲ್ಲಿ ಚಂದ್ರಕಾಂತ ಕಾಲಿಬಾವಿ ಅವರಿಂದ ಮಾಗಿ ಉಳುಮೆ ಕುರಿತು ಮಾಹಿತಿ. ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಮಾಗಿ ಉಳುಮೆಯ ಮಹತ್ವ ಏನು? ಈ ಮಾಗಿ ಉಳುಮೆ ಅಂತಂದ್ರೆ ನಾವು ಬೇಸಿಗೆಯಲ್ಲಿ ಮುಂಗಾರಿ ಮತ್ತು ಹಿಂಗಾರು ಬೆಳೆ ಕಟಾವಾದ ತಕ್ಷಣ ಮಣ್ಣಿನಲ್ಲಿ ಸ್ವಲ್ಪ ಹಸಿ ಇರುತ್ತೆ. ಅಂಥ ಒಂದು ಸಂದರ್ಭವನ್ನು ನಮ್ಮ ರೈತರು ಸದುಪಯೋಗ ಮಾಡಿಕೊಂಡು ಈ ಟ್ಯಾಕ್ಟರ್ ಚಾಲಿತ MB Plow ಅಂತ ನಾವು ಕರಿತೀವಿ, ಕಬ್ಬನ್ ರೆಂಟೆ ಹೊಡೆಯೋದು. ಬೇಸಿಗೆಯಲ್ಲಿ ಆಳವಾದ ಕಬ್ಬನ್ ರೆಂಟೆ ಹೊಡೆಯೋದ್ರಿಂದ ನಮ್ಮ ರೈತರಿಗೆ ಅನೇಕ ಅನುಕೂಲತೆಗಳನ್ನು ನಾವು ಕಾಣ್ಬೋದು. ಯಾಕಂದರೆ ಮುಂಗಾರಿ ಮತ್ತು ಹಿಂಗಾರಿಯಲ್ಲಿ ಬೆಳೆದಂಥ ಕೃಷಿ ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಬಾಧೆಗಳು ಕೀಟಗಳ ಸಾಯೋದಕ್ಕಿಂತ ಮೊದಲು ತತ್ತಿ ಕೋಶ ಇಟ್ಟು ಸತ್ತೋಗ್ಬಿಡ್ತವೆ. ಅದ್ರ ಜೊತೆಗೆ ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಅನೇಕ ರೋಗಗಳು ಬರ್ತವೆ, ಅವು ಕೂಡ ನಮ್ಮ ಬೆಳೆ ಕಟಾವಾದ ಮೇಲೆ ಆ ಮಣ್ಣಿನಲ್ಲೇ ಆ ರೋಗಾಣುಗಳು ಇರ್ತವೆ. ನಾವು ಬೇಸಿಗೆಯಲ್ಲಿ ಆಳವಾದ ಕಬ್ಬನ್ ರೆಂಟೆಯನ್ನು ಟ್ಯಾಕ್ಟರ್ ಚಾಲಿತ ಹೊಡೆಯೋದ್ರಿಂದ 3-4 ಲಾಭಗಳನ್ನು ಕಾಣ್ತವೆ. ಇಳಿಜಾರಿಗೆ ಅಡ್ಡಲಾಗಿ ನಾವು ರೆಂಟೆಯನ್ನು ಹೊಡಿಬೇಕು. ಇಳಿಜಾರಿಗೆ ಅಡ್ಡಲಾಗಿ ರಂಟೆ ಹೊಡೆಯೋದ್ರಿಂದ ಬಿದ್ದಂಥ ಮಳೆ ನೀರು ನೇರವಾಗಿ ಭೂಮಿಯ ಆಳದಲ್ಲಿ ಇಂಗಿಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಎರಡನೇದು, ಮಣ್ಣು ನೀರು ಕೊಚ್ಕೊಂಡು ಹೋಗೋದನ್ನು ನಾವು ತಡೆಹಿಡಿಬೋದು. ರೈತರ ಜಮೀನಿನಲ್ಲಿ ಫಲವತ್ತಾಗಿರ್ತಕ್ಕಂಥ ಮಣ್ಣು ಕೇವಲ ಒಂದು ಅಡಿ ಮಾತ್ರ ಇರುತ್ತೆ. ಅಂಥ ಮಣ್ಣನ್ನು ನಾವು ಇಳಿಜಾರಿಗೆ ಅಡ್ಡಲಾಗಿ ರಂಟೆಯನ್ನು ಹೊಡೆಯೋದ್ರಿಂದ ಬಿದ್ದಂಥ ಮಳೆ ನೀರು ಸುಲಭವಾಗಿ ಮಣ್ಣಿನಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಮಣ್ಣು ನೀರು ಕೊಚ್ಕೊಂಡು ಹೋಗೋದು ಕಡಿಮೆ ಆಗೋದನ್ನು ನಾವು ಇಲ್ಲಿ ಕಾಣಬಹುದು. ನಮ್ಮ ಬೆಳೆಗೆ ಬರ್ತಕ್ಕಂಥ ಕೀಟಗಳು, ತತ್ತಿ ಕೋಶಗಳು ಏನಾಗ್ತವೆ, ಮಣ್ಣಲ್ಲಿ ಇರ್ತವೆ. ನಾವು ಬೇಸಿಗೆಯಲ್ಲಿ ಉಳುಮೆ ಮಾಡೋದ್ರಿಂದ ಕೆಳಗಿನ ಮಣ್ಣು ಮೇಲೆ ಬಿದ್ದಾಗ ಆ ತತ್ತಿ ಕೋಶಗಳು ಏನಾಗ್ತವೆ, ಬಿಸಿಲಿನ ತಾಪಮಾನಕ್ಕೆ ಸತ್ತೋಗ್ತವೆ. ಅವಾಗ ಬರ್ತಕ್ಕಂಥ ಏನು ಕೀಟ ಮತ್ತು ಬಾಧೆಗಳು ಕಡಿಮೆ ಆಗ್ತವೆ ಬರುವ ದಿನಗಳಲ್ಲಿ. ನಮ್ಮ ಕೃಷಿ ಬೆಳೆಗಳಿಗೆ ಬರ್ತಕ್ಕಂಥ ಕಸ ಕಡ್ಡಿ ಏನಿರ್ತತಿ, ಅಲ್ಲಿ ಬೀಜಗಳು ಕೂಡ ಏನಾಗ್ತವೆ, ಮಣ್ಣಲ್ಲೇ ಇರ್ತವೆ. ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಆ ಹುಲ್ಲಿನ ಬೀಜಗಳು ಏನಾಗ್ತವೆ, ಮೇಲೆ ಬಿದ್ದು ಆ ಬಿಸಿಲಿನ ತಾಪಮಾನಕ್ಕೆ ಕೃಷಿ ಬೆಳೆಗಳಲ್ಲಿ ಬರ್ತಕ್ಕಂಥ ಕಸದ ಮತ್ತು ಹುಲ್ಲಿನ ಬೀಜಗಳು ಕೂಡ ನಶಿಸಿ ಹೋಗ್ತವೆ. ಅಂದ್ರೆ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಎರಡರಿಂದ ಮೂರು ಲಾಭಗಳನ್ನು ಕಾಣ್ತವೆ. ಒಂದು, ಮಣ್ಣು ನೀರು ಕೊಚ್ಕೊಂಡು ಹೋಗೋದನ್ನು ತಡೆಯೋದು. ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕಡಿಮೆ ಮಾಡೋದು. ಮೂರನೇದು, ಹುಲ್ಲಿನ ಬೀಜದ ಅಂಶವನ್ನು ನಶಿಸಿ ಹೋಗೋದ್ರಿಂದ ಬರುವ ದಿನಗಳಲ್ಲಿ ನಮ್ಮ ರೈತರಿಗೆ ಆಗ್ತಕ್ಕಂಥ ನಷ್ಟವನ್ನು ನಾವು ಸುಲಭವಾಗಿ ತಡೆಗಟ್ಟಬಹುದು. ನಮ್ಮ ರೈತರಿಗೆ ಶೇಕಡ 30-40% ಖರ್ಚನ್ನು ಕಡಿಮೆ ಮಾಡಿದಂಗೆ ಆಗುತ್ತೆ. ಅದರ ಜೊತೆಗೆ ಭೂಮಿಗೆ ನಾವು ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಹುತೇಕ ಏನು ಮಾಡ್ತಾರೆ, ಏಪ್ರಿಲ್ ಮೇ ಮಳೆ ಬೀಳೋವರೆಗೂ ಕೂಡ ಅದ್ರ ಹೊಲಕ್ಕೆ ಹೋಗಂಗಿಲ್ಲ. ಮುಂಗಾರಿ ಮತ್ತು ಹಿಂಗಾರಿ ಕಟಾವಾದ ತಕ್ಷಣ 2 ವರ್ಷಕ್ಕೊಂದ್ಸರಿ ಆದರೂ ನಾವೇನು ಮಾಡಬೇಕು, ಮಾಗಿ ಉಳುಮೆಯನ್ನು ಮಾಡಬೇಕು. ಮಾಗಿ ಉಳುಮೆಯಿಂದನೇ ನಮ್ಮ ಮಣ್ಣಿನ ಒಂದು ಸತ್ವವನ್ನು ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಇಳುವರಿಯ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಅದರ ಜೊತೆಗೆ ಅಲ್ಲಿ ಬಿದ್ದಂಥ ಏನು ಕೃಷಿ ತ್ಯಾಜ್ಯ ವಸ್ತುಗಳು ಕೊಳೆತು ಗೊಬ್ಬರವಾಗಿ ಮಾರ್ಪಡ್ತವೆ. ಇದು ಮಾಗಿ ಉಳುಮೆ ಮಾಡೋದ್ರಿಂದ ಬರ್ತಕ್ಕಂಥ ಲಾಭಗಳು. ಇದನ್ನು ನಮ್ಮ ರೈತರು ತಪ್ಪದೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಒಂದು ಅವಧಿಯಲ್ಲಿ ಅದನ್ನು ಮಾಡೋದ್ರಿಂದನೇ ನಮ್ಮ ರೈತರಿಗೆ ಅನೇಕ ಲಾಭಗಳನ್ನು ನಾವು ಪಡಿಬೋದು. ತಪ್ಪದೇ ಮಾಗಿ ಉಳುಮೆಯನ್ನು ಮಾಡಿ ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಳ್ರಿ. ಕೃಷಿ ಇಲಾಖೆ ವತಿಯಿಂದ ಬಾಡಿಗೆ ಆಧಾರಿತ ಯಾಂತ್ರೀಕರಣ ಕೂಡ ಚಾಲ್ತಿಯಲ್ಲಿದೆ, ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಳ್ರಿ. ಏನಾದರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ಹತ್ತಿರವಿರುವ ಕೃಷಿ ಇಲಾಖೆ ಮತ್ತು ಕೃಷಿ ವಿಸ್ತರಣಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಳ್ರಿ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. इंडिया जब जोर लगाएगा, टीवी हारेगा, देश जीतेगा. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीवी हारेगा, देश जीतेगा. टीवी के बारे में ज्यादा जानकारी के लिए 1-800-11-6666 पर संपर्क करें. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ. ಸರಿಗಮ ಪದನಿ ಸಸ ದನಿ ಸರಿ ಸರಿಗಮ ಸರಿಗಮ ಮಗನಿ ಸರಿಗಮ ಪದನಿ ಸಸ ದನಿ ಸರಿ ಸರಿ ಸರಿ ಸರಿಗಮ ಪದನಿ ಸರಿ ಸರಿಗಮ ಸರಿಗಮ ಮಗನಿ ಸರಿಗಮ ಪದನಿ ಸಸ ದನಿ ಸರಿ ಗಡಿ ಸರಿ ಸರಿ ಸರಿ ದಪ ಮಪ ದನಿ ಸರಿ ಸರಿ ಸರಿ ಸರಿ ದಪ ಮಪ ದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸಸ ದನಿ ಸರಿ ಗಮ ಗಡಿ ಸರಿ ಸರಿ ದಪ ಮಪ ದನಿ ಸರಿ ಗಡಿ ಸರಿ ಸರಿ ಸರಿ ದಪ ಮಪ ದನಿ ಸರಿ ಸರಿ ಸರಿ ಸರಿ ದಪ ಮಪ ದನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದನಿ ಸಸ ದನಿ ಸರಿ ಗಮ ಪಮ ಗಮ ಗರಿ ಸರಿ ದನಿ ಧನಿ ಸರಿ ಗಮ ಗರಿ ಸರಿ ಸರಿ ದ ಪಮ ಪದನಿ ಸರಿ ಗರಿ ಸರಿ ಸರಿ ಸರಿ ದ ಪಮ ಪದನಿ ಸರಿ ಸರಿ ಸರಿ ಸರಿ ದ ಪಮ ಪದನಿ ಸರಿ ಸರಿ ದ ಪ ಸರಿ ದ ಪಮ ಗರಿ ಸರಿ ಗಮ ಪದನಿ ಸಸ ಸರಿ ಗಮ ಪದನಿ ಸಸ ಮಣ್ಣಿಂದ ಕಾಯ ಮಣ್ಣಿಂದ ಸಕಲ ವಸ್ತು